ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದೊಳಗೆ ನಮ್ಮ ಜೊತೆಗೆ ಕಲಬುರಗಿ ತಾಲೂಕು ತಾಳತೆಗನೂರು ಗ್ರಾಮದ ಹಿರಿಯ ರೈತರು ನಮ್ಮ ಜೊತೆಗಿದ್ದಾರೆ. ಚಿತ್ರಶೇಖರ್ ಪರಶಿವಪ್ಪಗೋಳ್ ಅವರು ಕಳೆದ 4.5 ದಶಕಗಳಿಂದ ಕೃಷಿಯೊಳಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅವರ ಅನುಭವ ಬಹಳ ದೊಡ್ಡದು. ಅನೇಕ ಕೃಷಿ ಕಾರ್ಯಕ್ರಮಗಳನ್ನು ಅವರು ಹಾಕೊಂಡಿದ್ದಾರೆ. ಆಮೇಲೆ ಸಮಗ್ರ ಕೃಷಿ ಕೂಡ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಅವರು ಯಾಂತ್ರೀಕರಣ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ತಮ್ಮ ಹೊಲದೊಳಗೆ ಮಾಡಿಕೊಂಡು ಯಾವ ರೀತಿ ನಾವು ಕೂಲಿ ಆಳುಗಳನ್ನು ದೂರ ಇಟ್ಟು ಅಂತಂದ್ರೇನು ನಮಗೆ ಏನು ಶ್ರಮ ಆಗ್ತಾ ಇರ್ತದ ಮತ್ತೆ ಅವ್ರ ಮೇಲೆ ನಾವೇನು ಅವಲಂಬನೆ ಆಗ್ತಾ ಇರ್ತೀವಿ, ಅಂಥ ಅವಲಂಬನೆಯನ್ನು ಯಾವ ರೀತಿ ಅವರು ಕಡಿಮೆ ಮಾಡಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಅವರ ಅನುಭವಗಳು ಕೂಡ ಅದಾವ. ಅದರ ಜೊತೆಗೆ ತೋಟಗಾರಿಕಾ ಬೆಳೆಗಾರರವರು ಬೇರೆ ಬೇರೆ ಬೆಳೆಗಳನ್ನು ಬೆಳೆದಿದ್ದಾರೆ. ಸುಮಾರು 35 ಎಕರೆ ಜಮೀನಿನೊಳಗೆ ಅವರು ಕೃಷಿಯನ್ನ ಮಾಡ್ತಾ ಇದ್ದಾರೆ. ಅವರ ಅನುಭವಗಳು ತಮಗೆ ಪಾಠ ಆಗಬಹುದು ಅಂತ ಹೇಳಿ ನಾವು ಭಾವಿಸ್ತೀವಿ. ಚಿತ್ರಶೇಖರ್ ಪರಶಿವಪ್ಪಗೋಳ್ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ಎಲ್ಲ ರೈತ ಬಂದವರಿ, ಕಳೆದ 4.5 ದಶಕಗಳಿಂದ ತಾವು ಕೃಷಿಯೊಳಗೆ ತೊಳ್ಕೊಂಡಿರಿ ಅಂದ್ರ ಏನು, ತಮ್ಮ ಓದು ಮುಗಿದ ಮೇಲೆ ಕೃಷಿಗೆ ಬಂದ್ರೆ ಹೆಂಗ? ನಾನು ಓದ್ತಾ ಇರ್ಬೇಕಾದ್ರೆ ನಮ್ದು ಫ್ಯಾಮಿಲಿದೊಳಗೆ ಅಡಚಣೆ ಬಂದ್ಮೇಲೆ ನಾ ಓದು ಮಧ್ಯೆ ಬಿಟ್ಟು ಒಕ್ಕಲ್ತನಕ್ಕೆ ಹೋಗಿ ಅದೇ ಆಯ್ಕೆ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಸರ್. ನನಗ ಪಿತ್ರಾರ್ಜಿತ ಆಸ್ತಿ ಬಂದಿದ್ದು 35 ಎಕರೆ. ನಾನು ಇಲ್ಲಿವರೆಗೆ ಯಾವುದೇ ಒಂದು ಜಮೀನ್ ತಗೊಂಡಿಲ್ಲ, ಇದ್ದ ಜಮೀನೇ ಅಭಿವೃದ್ಧಿ ಮಾಡಿ. ನಾನು ಈಗ ನಮ್ಮ ಈ 25 ವರ್ಷದಿಂದ ಈ ಕಡೆ ಬೋರ್ವೆಲ್ ಏನ್ ಕಾನ್ಸೆಪ್ಟ್ ಬಂತು, ಅವಾಗ ನಾನು ಬೋರ್ವೆಲ್ ಹೊಡಿಬೇಕಂತ ಹೇಳಿ ಒಂದು ತಲೆಯಾಗ ಬಂತು. ಹೊಡೆದಾಗ ನನಗ ಸಾಕಷ್ಟು ನೀರು ದೊರಕಿತು. ಅಲ್ಲಿಂದ ನಂದೊಂದು ದಿಕ್ಕೇ ಬದಲಾಯಿತು ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಅವಾಗ ನಾನು 15 ಎಕರೆ ಇರಿಗೇಷನ್ ಮಾಡಿದೆ. ಆ ಟೈಮ್ನೊಳಗ ನನಗೆ 97 ಫೀಟಿಗೆ 5 ಇಂಚ್ ನೀರು ಸಿಕ್ತು. ಒಂದು 5 HP ಮೋಟರ್ಲಿಂದ 15 ಎಕರೆ ನೀರಾವರಿ ಮಾಡಿದ್ದೀನಿ. ಹಗಲು ರಾತ್ರಿ ಮೋಟರ್ ನಡೆಸಿ ಅಂದ್ರೆ ಅವಾಗ 24 ಅವರ್ಸ್ ಕರೆಂಟ್ ಇರ್ತಿತ್ತು, ಇಂಟ್ರಪ್ಷನ್ ಇರ್ತಿದ್ದಿಲ್ಲ. ಹಂಗೆಲ್ಲ ಮಾಡಿ ಅದರಲ್ಲಿಂದ ನಾ ಸುಧಾರಿಸ್ಕೊಂಡಂಗ ಅವಾಗ ನಾ ಹೊಲಗಳಿಗೆ ಈಗ ಕೃಷಿ ಇಲಾಖೆ ಕೃಷಿ ವಿಜ್ಞಾನ ಕೇಂದ್ರ ಈ ಎಲ್ಲಾ ವಿಜ್ಞಾನಿಗಳದು ಅಧಿಕಾರಿಗಳದು ಸಲಹೆ ಸೂಚನೆ ತಗೊಂಡು ಸರ್ಕಾರದಾಗ ಬರ್ತಕ್ಕಂತ ಯೋಜನೆಗಳದು ಲಾಭ ಪಡ್ಕೊಂಡು ನಾನು ಡ್ರಿಪ್ ಇರಿಗೇಷನ್ ಮಾಡೋದಾಗ್ಲಿ, ಪಪ್ಪಾಯಿ ಮಾಡೋದು, ಬಾಳೆ ಮಾಡೋದು, ಈ ಲಿಂಬಿ ಗಿಡ ಮಾಡೋದು, ಇಂಥವೆಲ್ಲ ಮಾಡ್ತಾ ಮಾಡ್ತಾ ಮಾಡ್ತಾ ಇವತ್ತು ಒಂದು ಸ್ಟೇಜಿಗೆ ಬಂದು ನಿಂತಿದ್ದೇನೆ ಅಂತ ಹೇಳಕ್ಕ ನನಗೆ ಬಹಳ ಖುಷಿ ಅನಿಸ್ತದ. ನಾವೆಲ್ಲ ಮೊದಲು ಅಷ್ಟೇನು ಗೊಬ್ಬರ ಯೂಸ್ ಮಾಡ್ತಿದ್ದಿಲ್ಲ. ಇವೆಲ್ಲ ಹೈಬ್ರಿಡ್ ಕ್ರಾಪ್ ಬಂದ್ಮೇಲೆ ಅವಕ್ಕೆ ಮಾಡಬೇಕಂತ ಹೇಳಿದಾಗ ವಿಜ್ಞಾನಿಗಳ ಸಲಹೆಯಿಂದ ನಾವು ಕೆಲವು ಬೆಳೆಗಳಿಗೆ ಈಗ ಬಾಳಿ ಹೈಬ್ರಿಡ್ ಇರ್ತದ, ಆಮೇಲೆ ಪಪ್ಪಾಯಿ ಹೈಬ್ರಿಡ್ ಇರ್ತದ, ಇವಕ್ಕೆಲ್ಲ ಫೀಡಿಂಗ್ ಬಹಳ ಬೇಕಾಗ್ತದ ಅಂತ ಅವ್ರು ಹೇಳೋದ್ರಲ್ಲಿಂದ ನಾವು ಜೊತೆ ಜೊತೆಗೆ ಭೂಮಿಗೆ ತಿಪ್ಪಿ ಗೊಬ್ಬರ ಮತ್ತ ಎರೆಹುಳು ಗೊಬ್ಬರ ಯಾವಾಗೂ ಕೊಟ್ಕೋತೆ ಬಂದೀವಿ. ಹೀಗೆ ಮಾಡ್ತಾ ಮಾಡ್ತಾ ನಮಗ ಸಂಪರ್ಕದೊಳಗೆ ಎಲ್ಲರೂ ಸಿಕ್ಕಾಗ ಈ ಬೆಳೆ ಕಾಂಪಿಟೇಷನ್ ಬಂದಿತ್ತು. ತೊಗರಿ ಬೆಳೆ ಮೇಲೆ ನಾನು ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಹಾಕಿದಾಗ 2006 ಕುಸ್ಕಿಯೊಳಗೆ ನಾನು ನಮ್ಮ ಗುರುಗಳಂತ ಹೇಳಕ್ ಇಷ್ಟಪಡ್ತೀನಿ ಡಾಕ್ಟರ್ VI ಬೆಣಗಿ ಅವರು, ಅವ್ರ ಸಲಹೆ ಮೇಲೆ ನಾನು ತೊಗರಿ ಊರ್ಸಿ ಮಾಡಿದಾಗ ಅದು ಕುಸ್ಕಿಯೊಳಗೆ ಅದೇನೋ ದೇವ್ರ ದಯದಿಂದ ಟೈಮಿಗೆ ಮಳೆನೂ ಸರಿಯಾಗೈತ. ಅವಾಗ ಅದು 1 ಎಕರೆಗೆ 11 ಕ್ವಿಂಟಲ್ ಬಂತು. ಅವಾಗ ಸ್ಟೇಟಿಗೆ ನಂದು ಫಸ್ಟ್ ಬಹುಮಾನ ಸಿಕ್ಕದಂತ ಹೇಳಕ್ ಇಷ್ಟಪಡ್ತೀನಿ. ಬಹಳ ಸಂತೋಷ. ಅದು ಆದ್ಮೇಲೆ ಹಾಗೆ ನಾ ಆಧುನಿಕವಾಗಿ ಎಲ್ಲ ಮಾಡ್ತಾ ಬಂದು ಮಧ್ಯದಾಗ ನಮಗೆ ಲೇಬರ್ದು ಆಳುಗಳದು ಬಹಳ ತೊಂದರೆ ಆಗ್ತಿತ್ತು. ಅವಾಗ ಎತ್ತುಗಳು ಮೇಯಿಸ್ಲಿಕ್ಕ ಮಾಡ್ಲಿಕ್ಕ ಆಳುಗಳು ಸಿಗ್ಲಾರ್ದಾಗ ನಾ ಯಂತ್ರೋಪಕರಣಕ್ಕೆ ನಾ ಮೊರೆ ಹೋಗ್ಬೇಕಾಯ್ತು. ಟ್ರ್ಯಾಕ್ಟರ್ ಇಟ್ಟೆ, ಟ್ರ್ಯಾಕ್ಟರ್ಲಿಂದ ಅದಕ್ಕೆ ಸುಮಾರು ಒಂದು 20-25 ಸಾಮಾನುಗಳು ಬರ್ತವ್ರಿ. ಅದಕ್ಕೆ ಟ್ರ್ಯಾಕ್ಟರ್ ಇಂಜನ್ ಒಂದೇ ಆದರೂ ಅದಕ್ಕೆ ಸಾಮಾನುಗಳು ಬಹಳ ಬರ್ತವ್ರಿ. ನನಗೆ ಬೇಕಾದಷ್ಟು ಎಲ್ಲ ಖರೀದಿ ಮಾಡಿ ಸುಮಾರು ಒಂದು 20-25 ಲಕ್ಷ ರೂಪಾಯಿ ಬರೀ ಮಷಿನರಿ ಅದಾವ್ರಿ ನನ್ನ ಕಡೆ. ಅಂದ್ರೆ ಎಲ್ಲಾ ಉಪಕರಣಗಳನ್ನ ನೀವು ಟ್ರ್ಯಾಕ್ಟರ್ದಿಂದನೇ ಉಪಯೋಗ ಮಾಡ್ತಾ ಇದ್ರಿ? ಬಹುತೇಕ ಎಲ್ಲಾ ಕೆಲಸಗಳು ಟ್ರ್ಯಾಕ್ಟರ್ದಿಂದನೇ ಆಗ್ತಾ ಇದಾವ ತಮ್ಮಲ್ಲಿ? ಟ್ರ್ಯಾಕ್ಟರ್ಲಿಂದ ಆಗ್ತಾ ಇದಾವ ಸರ್. ಹಿಂಗಾಗಿ ಇವತ್ತಿನ ತನಕ ನನಗ ಒಂದ್ ಮನುಷ್ಯ ಇದ್ರು ನಾ ಇಷ್ಟು ತೂಗಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ಯದ. ಅದ್ರ ಜೊತೆಗೆ ನಮ್ಮ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಾವು ಬರೇ ರೈತರಾಗಿದ್ರು ನಡೆಯಲ್ಲ, ಅದ್ರ ಜೊತೆಗೆ ನಾವು ಮೆಕ್ಯಾನಿಕ್ ಆಗಿರ್ಬೇಕು, ವ್ಯಾಪಾರಿ ಆಗಿರ್ಬೇಕು. ನನ್ನ ಅನುಭವದಾಗ ಒಂದು ಫ್ಯೂಸ್ ಹೋದ್ರೆ ಹಾಕಲಿಕ್ಕೆ ಬರಲಿಲ್ಲ ಅಂದ್ರೆ ನಮ್ಗೆ ಅವತ್ತು ಒಂದ್ ದಿವಸ ಹೋಗ್ತದೆ. ಅದ್ರ ಅನುಭವ ನಮ್ಗೆ ಇರಬೇಕಂತ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮಲ್ಲಿ ಈ ತರ ನಿಮಗೆ ಅನುಭವಗಳು ಸಾಕಷ್ಟು? ನನಗೆ ಟ್ರ್ಯಾಕ್ಟರ್ ಹಿಡ್ಕೊಂಡು, ನಮ್ಮ ಮೋಟರ್ ಹಿಡ್ಕೊಂಡು, ನನಗೆ ಒಂದು ಅರ್ಧ ಕಿಲೋಮೀಟರ್ ಮೇಲೆ ನಾನು ಟ್ರ್ಯಾಕ್ಟರ್ ಹೊಂಟಿತ್ತಂದ್ರೆ ಅದ್ರ ಸೌಂಡ್ಲಿಂದೇ ಕಂಡು ಹಿಡಿತೀನಿ ಏನೋ ಫಾಲ್ಟ್ ಅದ ಇದ್ರೆ. ಅದು ನನ್ನ ಸಾಧ್ಯ ಆಯ್ತಂದ್ರೆ ನಾನೇ ಮಾಡ್ಕೋತೀನಿ, ಇಲ್ಲಾಂದ್ರೆ ಮೆಕ್ಯಾನಿಕ್ ತಂದು ಹಚ್ತೇನೆ. ಆಮೇಲೆ ಈಗ ಮೋಟರ್ಗಳು ಏನಾದ್ರೂ ಸುಟ್ರು ಮಾಡಿದ್ರೆ ನಾ ಮೆಕ್ಯಾನಿಕ್ ಕರೆಸಲ್ರಿ, ಸುಟ್ಟಿದ್ದು ಅದು ಎಲ್ಲ ಚೆಕ್ ಮಾಡ್ತೀನಿ, ಆಳುಗಳಿತ್ತು ನಾನೇ ಲಿಫ್ಟ್ ಮಾಡ್ತೀನಿ, ಆ ಮೋಟರ್ ತಂದು ನಾ ರಿಪೇರಿ ಮಾಡಿಸ್ಕೊಂಡು ಹೋಗ್ತೀನಿ. ನನ್ನ ಬಳಿ ಮೂರು ಮೋಟರ್ ಇದಾವ, ಒಂದು ಎಕ್ಸ್ಟ್ರಾ ಇಟ್ಟಿರ್ತೀನಿ ಸರ್, ನನಗೆ ಡಿಸ್ಟರ್ಬ್ ಆಗಬಾರ್ದಂತ ಅದು ತೆಗೆದು ಮತ್ತೊಂದು ಬಿಟ್ಟಿರ್ತೀನಿ. ಇದು ಮತ್ತೊಂದು ವಾರ ಟೈಮ್ ಕೊಡ್ತೀನಿ ಅವ್ರಿಗೆ ರಿಪೇರಿ ಮಾಡಿಕೊಡ್ಲಕ್ಕ. ಇಂಥ ಒಂದು ವ್ಯವಸ್ಥೆ ಇಟ್ಕೊಂಡಿದ್ರೆ ನಾ ಬರೇ ಅದ್ರಾಗೆ ದುಡಿಯೋದು, ಅದ್ರ ಸಂಗಟೆ ಇದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಪ್ರತಿ ವಿದ್ಯೆನೂ ನಮ್ಮ ರೈತರಿಗೆ ಬೇಕು ಅಂತ, ಯಾಕಂತಂದ್ರೆ ಯಾವ ಸಮಯದೊಳಗೆ ಏನ್ ಕೈ ಕೊಡುತ್ತದೆ ಹೇಳಕ್ ಬರಲ್ಲ, ಅದಕ್ಕೆ ನಾವು ತಯಾರಿರಬೇಕು, ಸಮರ್ಥ ಇರಬೇಕು ಅಂತ. ಪೈಪ್ ಲೈನ್ ಮಾಡ್ಲಿಕ್ಕೆ ಆಗಲ್ರಿ, ಅಥವಾ ನಾವು ಈ ಡ್ರಿಪ್ ಇರಿಗೇಷನ್ ಮಾಡ್ಲಿಕ್ಕೆ ಇಲ್ಲ, ಯಾರಿಗೆ ಕರೆಯಲ್ಲ ಸರ್. ನಾ 20 ವರ್ಷ ಹಿಡಿದು ಡ್ರಿಪ್ ಮೆಟೀರಿಯಲ್ ಅವೇ ಕೈಕೊಂಡು ಬಂದೀನಿ, ಅವಕ್ಕೆ ಕ್ಲೀನಿಂಗ್ ಮಾಡ್ತೀನಿ. ಈ ಜಾಗದಾನ ಮತ್ತೊಂದು ಜಾಗಕ್ಕೆ ಹಾಕಬೇಕಂದ್ರೆ ನಾನೇ ಹಾಕೋತೀನಿ. ಎಲ್ಲರೇ ಒಡೆದ್ರೆ ಮಾಡಿದ್ರೆ ರಿಪೇರಿ ನಾವೇ ಮಾಡ್ಕೋ ಸರ್. ಈಗ ಬೇರೆದವ್ರಿಗೆ ಬರಲ್ರಿ, ಅವ್ರು ಮತ್ತೆ ಯಾರಿಗಾರ ಕರಿಬೇಕು ಮಾಡಬೇಕು, ಒಂದ್ ಆಳ ಮಗನಿಗೆ ತಗೊಂಡು ನಾವೇ ಮಾಡ್ತೀವಿ. ಇದು ಎಲ್ಲರೂ ರೈತರು ಅಳವಡಿಸ್ಕೋಬೇಕನ್ನೋದು ನಂದೊಂದು ಕಳಕಳಿ. ಅಂದ್ರೆ ನೀವು ಒಕ್ಕಲ್ತನ ನೀವು ಒಬ್ಬರೇ ಮಾಡ್ತಾ ಇದ್ದೀರಿ, ನಿಮ್ ಜೊತೆಗೆ ಮತ್ತೆ ಸಹಕಾರ ಯಾರ್ದದವ್? ನಿಮ್ ಸಹಕಾರ ಯಾರ್ದಿಲ್ಲ ಸರ್, ಆಳುಗಳದು ಹಿಂದೆ ನಾನು ಹೆಣತಿದ್ದು ಅವ್ರದಂತೂ ಇರಲೇಬೇಕು. ಅಂದ್ರ ನೀವು ಒಬ್ಬರೇ ಒಕ್ಕಲ್ತನ ಮಾಡ್ಕೋತ ಈ ಯಾಂತ್ರೀಕರಣ, ಈ ಟ್ರ್ಯಾಕ್ಟರ್, ಆಮೇಲೆ ಏನು ಉಪಕರಣಗಳದಾವ, ಅದ್ರ ಜೊತೆಗೇನೆ ನೀವು ನಿಮ್ಮ ಎಲ್ಲಾ ಕೆಲಸಗಳನ್ನ ನಿಭಾಯಿಸ್ತಾ ಇದ್ದೀರಿ? ಇದರಿಂದ ನಿಮಗ ಯಾವಾಗ್ಲೂ ಹಿಂಗ ಬಹಳ ಭಾರ ಅನಿಸಿಲ್ಲ ಯಾವತ್ತಾದ್ರೂ ಸಹಿತ? ಭಾರ ಅನಿಸಿಲ್ಲ ಸರ್ ಅದು, ಯಾಕಂದ್ರೆ ಇವತ್ತು ಬಂದಿದ್ದು ಇವತ್ತೇ ಮಾಡ್ಬೇಕಂತಿರಲ್ಲ, ಅದು ನಾಳೆಗೆ ಬರ್ತದಂದ್ರೆ ಇವತ್ತು ಹೇಳಿರ್ತದ, ನಾವು ಟೈಮ್ ತಗೊಂಡು ಮಾಡ್ಬೇಕಾಗ್ತದ. ಈ ಇಮಿಡಿಯೇಟ್ ಆಗಿ ಇದು ಕೆಟ್ಟ ಹೋಗಿ ನಿಂದ್ರಂಗಿಲ್ರಿ, ಯಾವಾದನು ಅದಕ್ಕೆ ಮುನ್ಸೂಚನೆ ಕೊಡ್ತದೆ. ಆ ಮುನ್ಸೂಚನೆ ನಾವು ತಿಳ್ಕೊಬೇಕು ಸರ್. ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ನಿಮ್ಗೊಂದು ಕರೆಂಟ್ ಮೋಟರ್ ಇರ್ತದ, ಅದು ಪಟ್ ಅಂತ ಒಂದೇ ದಿನ ಸುಡಲ್ರಿ, ಅದಕ್ಕೆ ಮೊದಲು ಫ್ಯೂಸ್ ಹೋಗ್ತಾವ, ವೈರ್ ಗರಂ ಆಗ್ತದ, ಅದ್ರ ಮೇಲೆ ತಿಳ್ಕೊಬೇಕ್ರಿ ನಾವು ಇದು ಬಹಳ ದಿವಸ ಆಗ್ಯದ ಅಥವಾ ಲೈನ್ ಏನು ಫಾಲ್ಟ್ ಬಂದದ ಏನಾಗ್ಯದ ತಿಳ್ಕೊಂಡ್ರೆ ನಮ್ಗೆ ಅದು ಮಾಡ್ಕೊಳ್ಳಿಕ್ ಸಾಧ್ಯ ಆಗ್ತದೆ. ಈಗ ನಾವು ಸಾಮಾನ್ಯವಾಗಿ ಕೇಳ್ತಾ ಇರ್ತೀವಿ, ಗಾಡಿ ಹೋಗ್ಬೇಕಾದ್ರೆ ಪಂಕ್ಚರ್ ಆಗುವಂತದ್ದು, ಬ್ಲಾಸ್ಟ್ ಆಗುವಂತದ್ದು, ಟೈರ್ ಒಡಿಯುವಂತದ್ದು ಆಗ್ತದೆ, ಟ್ರ್ಯಾಕ್ಟರ್ಗೆ ಯಾವಾಗಾದ್ರೂ ಹಂಗ ಆಗಿದೇನ್ರಿ? ಟ್ರ್ಯಾಕ್ಟರ್ಗೆ ಹಂಗ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸರ್, ಅದು ಟೈರ್ ಸೌದಿದ್ದು ನಮಗೆ ಗೊತ್ತಾಗ್ತದ, ಅದು ಟೈರ್ ಏನಾರ ಔಟ್ ಹೊಡೆದ್ರೆ ಒಡಿತದ, ಅದು ನಮಗೆ ಹೇಳ್ತದೆ ಸರ್. ಅದು ಸರಿ, ನಾವು ಟ್ರ್ಯಾಕ್ಟರ್ ಯಾವಾಗ ಪಂಕ್ಚರ್ ಆಗಿದ್ದಾಗ್ಲಿ ಅಥವಾ ಬ್ಲಾಸ್ಟ್ ಆಗಿದ್ದಾಗ್ಲಿ ಆಗಿಲ್ಲ ಆಗುದಿಲ್ಲ ಸರ್. ಟೈರ್ ವೀಕ್ ಆದ್ಮೇಲೆ ಪಂಕ್ಚರ್ ನಿಂತಲೇ ಹೋಗ್ತಾವ ಸರ್, ಟೈರ್ ಬಹಳ ವೀಕ್ ಆಯ್ತಂದ್ರೆ ಇದು ಹೋಗ್ಯದ ಟೈರ್ ಅಂತ ನಾವು ತಿಳ್ಕೊಬೇಕು. ಇನ್ನು ದಾರ್ಯಾಗ ಹೋಗ್ತಾ ಮುಳ್ಳ ಮಳಿ ಅವು ಚುಚ್ಚಿರ್ತಾವ, ಅಚಾನಕ್ ಆತವ್ರಿ, ಅದ್ರದ್ದೇನ ಇದು ಇರಲ್ಲ. ಯಾಕಂದ್ರೆ ಹೊಲದೊಳಗೆ ಆಮೇಲೆ ಹೊಲ ಸುತ್ತಮುತ್ತಲ ತಿರುಗಾಡುವಾಗ ಮತ್ತು ಸಾಕಷ್ಟು ಇದ್ದೇ ಇರ್ತಾವ ಅಂತವು ಮುಳ್ಳುಗಳು, ಅವು ಇದ್ದೇ ಇರ್ತಾವ ಸರ್. ಅವು ಮುಳ್ಳು ನಟ್ರೆ ಅವತ್ತಿಂದ ಅವತ್ತೇ ಹವಾ ಹೋಗಲ್ರಿ. ಹೌದು, ನಾವು ತಿರುಗಾಡಿ ಅಂದ್ ಕೆಲಸ ಮುಂದ್ಮೇಲೆ ರಾತ್ರಿ ನಿಂದ್ರಿಸಿದಾಗ ಹವಾ ಹೋಗ್ತಾವ ಸರ್. ಇಮಿಡಿಯೇಟ್ ಹವಾ ಹೋಗ್ಬೇಕಂದ್ರೆ ಅದಕ್ಕೆ ಮುಂಜಾನೆ ಕೆಲಸ ಮಾಡೋ ಮುಂದೆ ಹವಾ ಇಲ್ಲ ಅಂತಂದಾಗ ನಾವು ಅರ್ಲಿ ಮಾರ್ನಿಂಗ್ ಎದ್ದು ನೋಡ್ಕೋಬೇಕು ಸರ್. ಅಂದ್ರೆ ಅಂತ ಸಂದರ್ಭಗಳು ಬಂದಿಲ್ಲ ನಿಮಗೆ? ಬಂದಿಲ್ಲ, ಬಂದಿಲ್ಲ, ಕಂಡೀಷನ್ ಇಡ್ತಿದ್ದೇವ್ ರೀ. ಅಡ್ಡಿಲ್ಲ. ಈಗ ತಾವೇನು ಮೆಕನೈಸೇಷನ್ ಮಾಡಿಕೊಂಡ್ರಿ, ಎಲ್ಲಾ ಯಂತ್ರಗಳ ಮೂಲಕ ಮಾಡ್ತಾ ಇದ್ದೀರಿ, ಯಾವ ರೀತಿ ನಿಮಗೆ ಇದು ಲಾಭ ಅನಿಸಿದ? ಈಗ ಕೂಲಿ ಆಳುಗಳ ಮೇಲೆ ನಾವು ಅವಲಂಬನೆ ಆಗಬೇಕು, ಅವ್ರನ್ನ ಕರಿಬೇಕು, ಮತ್ತೆ ಅವ್ರಿಗೆ ಬಂದಾಗ ಅವ್ರನ್ನ ಮ್ಯಾನೇಜ್ ಮಾಡಬೇಕು, ಇವೆಲ್ಲ ಬಹಳ ಕೆಲಸಗಳಿರ್ತಾವ. ಯಾಂತ್ರೀಕರಣ ಮಾಡೋದು ಬಹಳ ಲಾಭದಾಯಕ ಅಂತ ಹೇಳಿ ನಿಮಗ ಅನಿಸ್ತದ? ಹೆಂಗೆ? ನೂರಕ್ಕೆ ನೂರು ಸತ್ಯ ಅದ ಸರ್ ಈ ಮಾತಿನೊಳಗ. ಯಾಂತ್ರೀಕರಣ ಇದ್ರೆ ನಾವು ಮತ್ತೊಬ್ಬರ ಮೇಲೆ ಡಿಪೆಂಡ್ ಇರಲ್ರಿ, ಆಳುಗಳರೇ ಬೇಕ್ರಿ, ಬೇರೆ ಕೆಲಸಕ್ಕೆ ಆಳುಗಳು ಬೇಕಾತಾವ. ಇದು ಬಿತ್ತದ ಒಬ್ಬ ಮನುಷ್ಯ ಬಿತ್ತದ ಮೇಲೆ ಮುಂದೆ 10 ಆಳುಗಳು ಬೇಕಾತಾವ್ರಿ ಅದು ಮೇಂಟೈನ್ ಮಾಡ್ಲಿಕ್ಕೆ. ಆ ಬಿತ್ತ ಮನುಷ್ಯ ಒಂದು ಯಾವಾಗ ನಮಗೆ ಕರೆಕ್ಟ್ ಇತ್ತು, ಅದು ಟ್ರ್ಯಾಕ್ಟರ್ ನಡೆಸೋ ಮನುಷ್ಯ ಕರೆಕ್ಟ್ ಇತ್ತು ಅಂದ್ರೆ ನಮಗೆ 10 ಆಳಿಂದು ಕೆಲಸ ಆತದ. ಆಮೇಲೆ ನಮ್ ಟೈಮಿಗೆ ಆತದ್ರಿ. ಈ ವ್ಯವಸಾಯದೊಳಗ ನಾವು ಬಿತ್ತದು ಉಳುಮೆ ಮಾಡೋದು ಟೈಮಿಗೆ ಬಹಳ ಮಹತ್ವ ಅದ. ಟೈಮ್ ಬಿಟ್ಟು ನಾವು ಆದಾಗ ಬಿತ್ತೀವಿ, ಹುಳ ತಿಂದ ಮೇಲೆ ಎಣ್ಣೆ ಹೊಡಿತೀವಿ ಅಂದ್ರೆ ಆಗಂಗಿಲ್ಲ, ಅದು ನುಕ್ಸಾನ ಆತದ. ಅದಕ್ಕೆ ಮೇನ್ ಏನಂದ್ರೆ ನಮಗೆ ಬೆಳೆ ಮೇಲೆ ನಮ್ದು ಲಕ್ಷ್ಯ ಬಹಳ ಇರಬೇಕ್ರಿ. ನಾವು ದಿನಕ್ಕೆ ಒಂದ್ ಸಾರಿ ಅಥವಾ ಎರಡನೇ ದಿನಕ್ರೆ ಒಂದ್ ಸಾರಿ ನಾವು ಬೆಳೆದಾಗ ತಿರುಗಾಡೋದು ಮಾತ್ರ, ಅದು ನೀರ್ ಬೇಕಾಗ್ಯದ, ಅದಕ್ಕೆ ಏನ್ ರೋಗ ಬಂದದ ಅನ್ನೋದು ನಮಗೆ ತಿಳ್ಕೊಳ್ಳಕ್ ಸಾಧ್ಯ ಆಗ್ತದೆ ಸರ್.

ಕೇಂದ್ರ ಸರ್ಕಾರ ಸಹಾಯಧನ ಅಂತ ಬರ್ತದೆ ಸರ್, 11,000 ರೂಪಾಯಿ ನಮಗೊಂದು ಕ್ವಿಂಟಲ್ ಬೀಳ್ತದೆ ರೇಟ್. ಈ ವರ್ಷ ಇನ್ನ ಹೆಚ್ಚಿಗೆ ಆಗ್ಬಹುದು, ನಾ ಹಿಂದಿಂದ ಹೇಳ್ತೀನಿ ರೇಟ್. ಆಮೇಲೆ ಈಗ ನಾ ಈ ಗೋಧಿ ಮತ್ತು ಜೋಳ ಎಲ್ಲ ಫುಲ್ ಆರ್ಗ್ಯಾನಿಕ್ ದಾಗ ಬೆಳಿತೇನೆ. ಆರ್ಗ್ಯಾನಿಕ್ ದಾಗ ಬೆಳೆಯೋದ್ರಲ್ಲಿ ನನಗೆ ಎಲ್ಲಾರದು ನಿಮ್ಮ ಇದ್ರಲಿಂದ ಸಹಕಾರದಿಂದ ಪರಿಚಯ ಇದ್ದಾರೆ, ಅವ್ರು ನನ್ನ ಮೇಲೆ ವಿಶ್ವಾಸ ಮಾಡಿ ನಮಗೆ ಕೊಟ್ರಿ ಅಂತಾರ. ಎಲ್ಲ ಇಲ್ಲೇ ಡೈರೆಕ್ಟ್ ಕೊಟ್ಬಿಡ್ತೀನಿ, ನಾ ಮಾರ್ಕೆಟ್ಗೆ ಹೋಗೋ ಪ್ರಶ್ನೆ ಬರಲ್ಲ. ಎಲ್ಲ ಗ್ರಾಹಕರು ನೇರವಾಗಿ ಸಿಗ್ತಾರೆ. ಎಲ್ಲ ಅಧಿಕಾರಿಗಳು ನಮ್ಮ ತಾಲೂಕಾ ಮಟ್ಟದ ಅಧಿಕಾರಿಗಳಿಗೆ ಬಿಸ್ನೆಸ್ ಮ್ಯಾನ್ಗಳಿಗೆ ಎಲ್ಲರಿಗೂ ಗೊತ್ತದೆ. ಅದೇ ನೀವು ಬೆಳೆದಿದ್ದು ಗೊತ್ತದಲ್ಲ ಎಲ್ಲರಿಗೂ ಗೊತ್ತಿರ್ತದ, ಸಾವಯವದೊಳಗೆ ಬೆಳೆದಿರಿ, ಸಾವಯವ ವಿಷಮುಕ್ತವಾದ ಅಂತೇಳಿ. ಹಂಗಾಗಿ ನೇರವಾಗಿ ನಿಮಗೆ ಗ್ರಾಹಕರು ಸಿಗುವಂತ ಒಂದು ರಾಶಿ ಆದ್ರೂ ಕಾಟ ಮಾಡಿ ಅವ್ರಿಗೆ ಕೊಟ್ಟು ಬಿಡ್ತೀನಿ. ಹಂಗಾಗಿ ಮಾರುಕಟ್ಟೆದ ನಿಮಗೆ ಯಾವಾಗೂ ಸಮಸ್ಯೆ ಆಗಿಲ್ಲ, ಸಮಸ್ಯೆ ಆಗಿಲ್ಲ, ಸಮಸ್ಯೆ ಆಗಿಲ್ಲ. ಈಗ ಹೊಸದು ನೀವು ತಾಳೆ ಬೆಳೆ ತಗೊಂಡಿನಿ ಅಂತಂದ್ರಿ, ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಾ ಅದನ್ನ? ಸರ್, ತಾಳೆ ಬೆಳೆ ನಮ್ ಗುಲ್ಬರ್ಗಕ್ಕೆ ಬಂದು 6 ವರ್ಷ ಐತ್ರಿ. ನಮ್ದೆಲ್ಲ ನಮ್ಮ ಮಿತ್ರರು ರೈತ ಮಿತ್ರರೆಲ್ಲ ಹಚ್ಚಿ ಅವ್ರದ್ದು 6 ವರ್ಷ ಐತ್ರಿ, ನಂದು 3 ವರ್ಷ ಆಯ್ತು. ನನಗೆ ಸ್ವಲ್ಪ ಈಗ 3 ವರ್ಷದ ಹಿಂದೆ ಮಳೆಗಾಲ ತುಟ್ಟಿ ಇದ್ದಾಗ ನಮ್ಮ ಬೋರ್ವೆಲ್ಗಳು ಬಹಳ ಡೀಪ್ ಹೋಗಿದ್ದವ್ರಿ, ಅದಕ್ಕೆ ನಾನು ಲೆಕ್ಕ ಹಾಕೋತ್ ಅವ್ರ ಜೊತೆಗೆ ನಾ ಸಂಪರ್ಕದಾಗಿದ್ದು ಅದ್ರ ಬೆಳೆದು ಸ್ವಲ್ಪ ಮಾಹಿತಿ ತಗೊಂಡಿದ್ದೆ. ನಾನು ಅದು ನೋಡ್ಲಿಕ್ಕೆ ಕೇರಳಕ್ಕೂ ಹೋಗಿ ಬಂದೀನಿ ರೀ. ನಾನು ಬಂದ ಮೇಲೆ ನಮ್ಮ ಕಡೆ ಆಗ್ತದಂತ ನನಗೆ ಖಾತ್ರಿ ಐತ್ರಿ. ಅದು ಅವ್ರ ಇಲಾಖೆದವರು ಮತ್ತು ಕಂಪನಿದವ್ರು ಹೇಳೋದಕ್ಕಿಂತ ನಾ ಮನಗಂಡು ಮಾಡಿಕೊಂಡ್ರಿ. ಮಾಡಿಕೊಂಡ ಮೇಲೆ ನಾ ಅದು ಮಾಡ್ಲಿಕ್ಕೆ ಹೆಜ್ಜೆ ಇಟ್ಟು ಸರ್, ಹೆಜ್ಜೆ ಇಟ್ಟು ಇಲಾಖೆದವ್ರಿಗೆ ಸಂಪರ್ಕ ಮಾಡಿದಾಗ ನನಗೆ ಬಂದು ಕೊಟ್ಟರು. ಅವ್ರು 6 ಎಕರೆದ್ದು ಪ್ರಾಜೆಕ್ಟ್ ಕೊಟ್ಟರು. ಅವ್ರು ಬಂದೆಲ್ಲ ಮಾರ್ಕೌಟ್ ಹಾಕಿ ಕೊಟ್ಟ ಮೇಗ ಮಾಡಿದೆ. ಅದೇ ಯಾಕೆ ಮಾಡಬೇಕು ಆಯ್ತು ಅಂದ್ರೆ, ನಮಗೀಗ ವಯಸ್ಸಾದಂಗೆ ಈ ದಿನಾಂದ ಕ್ರಾಪ್ ಮಾಡ್ಲಿಕ್ಕೆ ಆಗಲ್ಲ, ಸ್ವಲ್ಪ ಲಾಂಗ್ ಟರ್ಮ್ ಮಾಡಬೇಕು ಅನ್ನೋದು ಒಂದು ತಲೆಗಿತ್ತು. ಅದಕ್ಕೆ ಇದು ಸೂಕ್ತ ಅದ ಅಂತ ಹೇಳಿ ನಾ ಇದು ಸೆಲೆಕ್ಟ್ ಮಾಡ್ಕೊಂಡ್ರಿ. ಮಾಡಿಕೊಂಡಾಗ ಈಗ ಮಂದಿ ಬಲ್ಲಿ ಎಲ್ಲ 3 ವರ್ಷ ಆದ್ರೂ ಈಲ್ಡ್ ಸ್ಟಾರ್ಟ್ ಆಗಿಲ್ಲ, ನನ್ನ ಬಲ್ಲಿ 2.5 ವರ್ಷಕ್ಕೆ ಸ್ಟಾರ್ಟ್ ಆಗಿದೆ. ಈಲ್ಡ್ ಸ್ಟಾರ್ಟ್ ಆಗಿದೆ. ಈಗ ಆಲ್ರೆಡಿ ನಾ 8 ತಿಂಗಳದಾಗ 21 ಟನ್ ಮಾಲ್ ಕಟಿಂಗ್ ಆಗಿದ್ರಿ. ನಾನು ಅದಕ್ಕೆ ಮಾರ್ಕೆಟಿಂಗ್ ತೊಂದರೆ ಇಲ್ರಿ. ಅದನ್ನ ನೀವೇನ್ ಮೊದಲೇ ಒಪ್ಪಂದ ಮಾಡ್ಕೊಂಡಿದ್ರೆ? ಹಾ ರೀ, ಟ್ರಯಾಂಗಲ್ ಅಗ್ರಿಮೆಂಟ್ ಅದ ಸರ್, 3 ಆಫ್ ಆಯಿಲ್ ಕಂಪನಿ, ಹಾರ್ಟಿಕಲ್ಚರ್, ಫಾರ್ಮರ್. ಇವರು ಸಲಹೆಗಳು ಕೊಡ್ತಾರ, ಸರ್ಕಾರದ ಸವಲತ್ತುಗಳು ಬಂದಿವು ಇಲಾಖೆಯಿಂದ ಬರ್ತದ್ರಿ. ಒಯ್ಯದ ಅವ್ರ ಜುಮೇದಾರಿ ಇರ್ತಾರೆ, ಒಯ್ಯೋದು ಮಾರ್ಗದರ್ಶನ ಮಾಡೋದು. ಪ್ರತಿ ತಿಂಗಳ ಅವ್ರದೆಲ್ಲ ಫೀಲ್ಡ್ ಆಫೀಸರ್ಗಳು ಅರ್ರಿ, ಅವ್ರು ಬಂದು ಭೇಟಿ ಕೊಡ್ತಾರ, ಇನ್ಸ್ಪೆಕ್ಷನ್ ಮಾಡ್ತಾರೆ. ಹಾ ರೀ, ಏನಾಗ್ಯದ ಏನಿಲ್ಲ, ನೀವು ನೀರು ತಪ್ಪಿಸಿರಿ, ಗೊಬ್ಬರ ಕೊಡ್ರಿ, ಹೇಳ್ಕೊತಿರ್ತಾರ ಸರ್. ಅದು ಹಿಂಗಾಗಿ ಅದು ನಮ್ದು ಭೂಮಿದೊಳಗ ನಾವು ಯಾವುದು ಸುಡಲ್ಲರಿ, ಹಿಂಗಾಗಿ ಅದು ಭೂಮಿ ಫಲವತ್ತತೆ ಬಹಳ ಇದ್ದ ಸಲೇಕ ಅವರು ಟೋಟಲಿ ಏನ್ ನೋಡ್ತಾರ ಅಂದ್ರೆ ಬಡ್ಡಿದ ಗರ್ತ್ ನೋಡ್ತಾರ ಸರ್, ಬಡ್ಡಿ ಎಷ್ಟು ದಪ್ಪ ಆಗ್ಯದ, ದಪ್ಪ ಆಗ್ಯದ ಅಂದ್ರೆ ಒಂದು ವರ್ಷಗೆ ಹೂವು ಸ್ಟಾರ್ಟ್ ಆಗ್ತವ್ರು, ಅವು ಹೂವು ಮುರಿಬೇಕ್ರಿ ನಾವು. ಅವು ಹೂವು ಹಿಡಿದ್ರೆ ಬಡ್ಡಿ ದಪ್ಪ ಆಗಲ್ಲ. ಈಗ ನನ್ನ ಅನುಭವಕ್ಕೆ ಬಂದಿದ್ದೇನಂದ್ರೆ ಬಡ್ಡಿ ಎಷ್ಟು ದಪ್ಪ ಆಗ್ಯಾವಲ್ರಿ, ಅದರದ್ದು ಗೊನಿ ಅಷ್ಟು ವೇಟ್ ಬಂದವ್ರಿ. ಒಂದು ಗೊನಿ 30-40 ಕೆಜಿ ತನಕ ಬರ್ತವ್ರಿ. ಈಗ ಸಾಣದಿದ್ದಾಗ ಬಿಟ್ಟು ಅಂದ್ರೆ 4 ಕಿಲೋ 5 ಕಿಲೋ ಬರ್ತವ್ರಿ. ಅದಕ್ಕಾಗಿ ಅವ್ರು 4 ವರ್ಷ 5 ವರ್ಷ ಏಜ್ ಹೇಳ್ತಾರೆ. ಈಗ ನಾನು ದಿನ ಮುಂದಿನ ವರ್ಷ ಬರೋ ಗೊನಿ ಎಲ್ಲ 30 ಕೆಜಿ ತನ ಬರ್ತವ್ ಸರ್. ಈಗ ಸದ್ಯ ರೆಡಿ ಅವರ್ ಸರ್ 25-30 ಕೆಜಿ ಗೊನಿಗಳು. ಅದಕ್ಕೆ ಟೈಮ್ ಬೇಕು. ಅದು ತಾಳೆ ಬೆಳೆ ಅಂತಾರೆ ಕನ್ನಡ, ತಾಳ್ಮೆನೂ ಬೇಕು. ತಾಳ್ಮೆ ಇದ್ದಾಗ ಬರ್ತದ. ಇನ್ನೊಂದು ತಪ್ಪು ಸಂದೇಶ ಏನ್ ಕೊಟ್ರ ಅಂದ್ರೆ, ಅದು ಮಾಡಿಬಿಟ್ರೆ ಏನ್ ಜೀರೋ ಮೇಂಟೆನೆನ್ಸ್ ಅದ, ಇದು ತಪ್ಪು ಸಂದೇಶ ಅದ. ಇದು ನಾವು ಯಾವಾಗ್ನು ಅದಕ್ಕೆ ಮೇಂಟೇನ್, ಅದಕ್ಕೆ ಹುಲ್ ಆಗ್ಲಾರ್ದಂಗ ಬೆಳೆ ಏನಾಗ್ಯದ ನೋಡ್ಕೋತ ಸರಿಯಾಗಿ 3 ನಲ್ಲಿ 4 ಸಾರಿ, ನಾವು 2 ಸಾರಿ ಕೂಡ ಗೊಬ್ಬರನೇ 4 ಸಾರಿ ಮಾಡ್ಬೇಕು, ಸ್ಪ್ಲಿಟ್ ಮಾಡ್ಬೇಕ್ರಿ. ಅದು 3 ತಿಂಗಳಿಗೊಮ್ಮೆ ಕೊಟ್ರು ಇನ್ನ ಬಹಳ ಅನುಕೂಲ ಇರ್ತದ. ನೀರ್ ಬಹಳ ಬೇಕ್ರಿ ಅದಕ್ಕೆ, ಬರೇ ಡ್ರಿಪ್ ಇರಿಗೇಷನ್ ಮಾಡ್ರಾಗಲ್ಲ, ಫ್ಲಡ್ ಕೊಡಬೇಕು. ಫ್ಲಡ್ ಕೊಟ್ಟಾಗ ಬರೋಬ್ಬರ ಸಕ್ಸಸ್ ಅದ ಸರ್. ನಾವು 30 ಎಕರೆ ಬೆಳೆದೊಟ್ಟು ಅದ್ರಾಗ ಆರಾಮಾಗಿ ನಮಗೆ ತಿಂಗಳಿಗೆ 1 ಲಕ್ಷ ರೂಪಾಯಿ ತಗೊಳಕ್ ಆಗಬಹುದು ಅಂತ ನಾ ಊಹೆ ಮಾಡಿದ್ರಿ. ಈಗ ಅಂದ್ರೆ ಕಂಪನಿಯವರೇ ಬಂದು ಕಟಾವ್ ಮಾಡ್ಕೊಂಡು ಹೋಗ್ತಾರ ಸರ್? ನಾವು ಕಟಿಂಗ್ ಮಾಡಿ ಕಾಟ ಮಾಡಿ ಅವ್ರ ಗಾಡಿಗೆ ಹಾಕ್ಬೇಕು, ತೋಟಕ್ಕೆ ಗಾಡಿ ಬರ್ತದೆ. ಅವರು ಮೊದಲೇ ತಿಳಿಸ್ತಾರೆ ನಿಮಗೆ? ತಿಳಿಸ್ತಾರೆ. ಅಂದ್ರೆ ಈಗ ನನ್ನ ಬಲ್ಲಿ 2 ಟನ್, ಇನ್ನೊಬ್ಬರ ಬಲ್ಲಿ 1 ಟನ್ ಹಿಂಗ್ ಬರ್ತಿರ್ತಾರೆ. ಅವ್ರ ಬಲ್ಲಿ ಎಲ್ಲ ರೈತರ ಚಾರ್ಟ್ ಇರ್ತದೆ, ಯಾರ ಬಲ್ಲಿ ಎಷ್ಟು ಗಿಡ ಅವ, ಎಷ್ಟು ಟನ್ ಬರ್ತದ ಅಂತ ಅವ್ರಿಗೆ ಮಾಹಿತಿ ಇರ್ತದೆ. 20-19 ಟನ್ ಬರ್ಲಿ, 1.5 ಟನ್ ಬರ್ಲಿ, ಹಂಗ ಲೈನ್ ಮೇಲೆ ಹಾಕೋತ್ ಹೋಗ್ಬಿಡ್ತಾರೆ ಸರ್. ಅಂದ್ರೆ ಈಗ ನಿಮ್ಮ ಸುತ್ತಮುತ್ತಲ ಮತ್ತೆ ಇದ್ದಾರೆ ರೈತರು? ಹರ ಸರ್, ಈಗ ನಮ್ಮಲ್ಲಿ ಪ್ರತಾಪದಾಗ ಒಬ್ಬರು ಮಾಡ್ಯಾರ, ಅವ್ರ ದಿನ ಈಗ ಸ್ಟಾರ್ಟ್ ಆಗಿಲ್ರಿ. ಅಲ್ಲಿ ಸರಡಿಗಿದಾಗ ಒಬ್ಬರು ಮಾಡ್ಯಾರ. ಇಲ್ಲಿ ನಮ್ ಭಾಗದಾಗ ಅಂದ್ರೆ ಮೂರೇ ಜನ ಸರ್. ಈ ಕಡೆ ಕಮಲಾಪುರ ಸೈಡ್ ಹರಾರಿ, ಈ ಕಡೆ ಭೀಮಳ್ಳಿ ಅವರು ಮಾಡ್ಯಾರಿ. ಈಗ ನಮ್ದು ನೋಡದ ಮೇಲೆ ಈಗ ಮೊನ್ನೆ ರೈತ ದಿನಾಚರಣೆದಾಗ ವಿಚಾರ ಸಂಕೀರ್ಣ ಅಂತ ಇಟ್ಕೊಂಡ ಮೇಲೆ ಮತ್ ರೈತರು ಬಹಳ ಜರ ಎಚ್ಚರ ಆಗ್ಯಾರ್ರಿ, ಅದು ಮಾಡಬೇಕು ಅಂತ ತಯಾರಾಗ್ತಾ ಇದ್ದಾರೆ. ತಯಾರಾಗ್ತಾ ಅಂದ್ರೆ ಇದು ಪ್ರಕೃತಿ ವಿಕೋಪಕ್ಕೆ ಅದಕ್ಕೆ ಏನು ತೊಂದರೆ ಇಲ್ಲ, ತೊಂದರೆ ಇಲ್ಲ ಮೇನ್ ಅಂದ್ರ ವಾತಾವರಣದ ಏರ್ಪೇರು ಏನೇ ಇರಲಿ ಏನೇ ಇರಲಿ, ಈ ಗಿಡಗಳ ಮೇಲೆ ತಾಳೆ ಬೆಳೆ ಮೇಲೆ ಅಷ್ಟು ಪರಿಣಾಮ ಆಗಂಗಿಲ್ಲ. ಗಾಳಿ ಬಿಡಲಿ ಮಳೆ ಬರಲಿ ಏನಾದ್ರೂ, ಈಗ ಆಲಿಕಲ್ಲು ಅವು ಇವು ಬಿದ್ದು ಕಾಯಿಗಳ ಮೇಲೆ ಏನಾಗ ಕಾಯಿ ಬಿಡೋದೇ ಇಲ್ಲ, ಅಷ್ಟು ಗಾರ್ಡಿಂಗ್ ಇರ್ತದೆ. ಈಗ ನಮ್ ತೆಂಗಿನ ಗಿಡ ಇರ್ತದೆ ಸರ್, ತೆಂಗಿನಕಾಯಿ ಏನು ಒಡೆಯಲ್ಲ, ಎಲ್ಲ ಎಲೆಗೆ ಬಿಡದೆ ಬೀಳ್ತಾರೆ. ಅದೇ ಜಾತಿಗೆ ಸೇರಿದ್ರೆ ಅಂದ್ರೆ ಅಷ್ಟು ರಕ್ಷಣೆ ಇರ್ತದೆ, ರಕ್ಷಣೆ ಸೆಲ್ಫ್ ಪ್ರೊಟೆಕ್ಷನ್ ಅದರ ಅದಕ್ಕೆ. ಹಿಂಗಾಗಿ ಅಂದ್ರೆ ಬಿರ್ಸ್ ಕ್ರಾಪ್, ಅದು ಬಿರ್ಸ್ ಕ್ರಾಪ್ ಯಾರಾದ್ರೂ ತಗೋಬಹುದು, ಯಾರಾದ್ರೂ ಅಂದ್ರೆ ಕಂಪನಿಯವ್ರ ಜೊತೆಗೆ ಮಾತಾಡಿಕೊಂಡು ತೋಟಗಾರಿಕಾ ಇಲಾಖೆ ಜೊತೆಗೆ ಒಂದು ಇದು ಮಾಡಿಕೊಂಡು ಅವ್ರು ಬಂದು ನಮ್ಮ ಫೀಲ್ಡ್ ನೋಡಿ ಸೂಕ್ತ ಅದ ಅಂದಾಗೆ ಮುಂದುವರಿತಾರೆ ಸರ್. ಸೂಕ್ತ ಅದ ನಡೆಸಿಕೊಂಡು ಹೋಗ್ಬೇಕು, ಯಾಕಂದ್ರೆ ಅದು ಅದ್ರದ್ದು ನರ್ಸರಿ ಇಂಪೋರ್ಟೆಡ್ ಸರ್, ಮಲೇಷ್ಯಾದಿಂದ ತರಿಸ್ತಾರ ಅಂತ ಅವರು, ಅದು ಬಹಳ ಕಾಸ್ಟ್ಲಿ ಇರ್ತದೆ. ಕೇಂದ್ರ ಸರ್ಕಾರ ಯೋಜನೆದೊಳಗೆ ನಮಗ್ ಫ್ರೀ ಕೊಟ್ಟು ಅವ್ರ ದುಡ್ಡು ಕೊಡ್ತಾರೆ ಕಂಪನಿದವ್ರಿಗೆ, ಹೆಂಗದಾರೆ ಅದು. ಅದಕ್ಕೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಈಗ 13,290 ರೂಪಾಯಿ ಅದರ. ಇವತ್ತು ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಮಂತ್ಲಿ ರೇಟ್ ಬರ್ತದ್ರಿ, ನಂದು ಈಗ 11,290 ರೂಪಾಯಿ ಮಾರತಂದ್ರೆ ಇನ್ನ 2,000 ರೂಪಾಯಿ ನಂದು ಬ್ಯಾಲೆನ್ಸ್ ಉಳಿತದ್ರಿ. ಹಿಂಗ ವರ್ಷನಾಗ ಎಷ್ಟು ವೇರಿಯೇಷನ್ ಆಗಿರ್ತದ ಅದು ಬ್ಯಾಲೆನ್ಸ್ ಬೋನಸ್ ಅಂತ ಹಾಕ್ತದ. ಒಂದು ವರ್ಷ ಆದ್ಮೇಲೆ ನೇರವಾಗಿ ನಿಮ್ಮ ಅಕೌಂಟ್ಗೆ ಬರ್ತದೆ, ಎಲ್ಲ ನಮ್ಮ ಅಕೌಂಟ್ಗೆ ರೀ. ಈ ಕಂಪನಿದವ್ರು ನಮ್ದು ಮಾಲ್ ಒಯ್ದಿದ್ದು ತಿಂಗಳ ಹಾಕೋದ್ನು ಅಕೌಂಟ್ಗೆ ಬರ್ತದೆ ನೋಡ್ರಿ. ಯಾರಿಗೆ ಪೇಮೆಂಟ್ ಹಾಕ್ರ ಅನ್ನೋದಿಲ್ಲ, ಬೀಡ್ರ ಅನ್ನೋದಿಲ್ಲ. ಯಾವಾಗ ಕೇಂದ್ರ ಸರ್ಕಾರದ್ದು ರೇಟ್ ಬಂದ ತಕ್ಷಣನೇ ಒಂದು ವಾರದಾಗ ಹಾಕಿಬಿಡ್ತಾರೆ, ಪ್ರತಿ ತಿಂಗಳ 10 ತಾರೀಕು ಒಳಗಾಗಿ ಎಲ್ಲರದು ಪೇಮೆಂಟ್ ಬಂದ್ಬಿಡ್ತಾರೆ ರೈತರದು. ಚಿತ್ರಶೇಖರ್ ಅವರೇ ಬಹಳ ಒಂದು ಒಳ್ಳೆ ಖುಷಿಯಾದ ವಿಚಾರ ಹೇಳಿದ್ರೆ, ಏನು ಮೊದಲ ತಮ್ಮ ಜಮೀನು 125 ಎಕರೆ ಇತ್ತು, ನಿಮ್ಮ ಪಾಲಿಗೆ ಬಂದಿದ್ದು 35 ಎಕರೆ. ಈ 35 ಎಕರೆ ಒಳಗೆ ಏನು 125 ಎಕರೆ ಒಳಗೆ ನಾವು ಹಿಂದೆ ಬೆಳೀತಾ ಇದ್ದೀವಿ, ಅದಕ್ಕಿಂತ ಹೆಚ್ಚಿನ ಇಳುವರಿ ಹೆಚ್ಚಿನ ಆದಾಯವನ್ನು ನಾವು ತಗೊಳ್ತಾ ಇದ್ದೀವಿ ಅಂತ ಹೇಳಿ ಏನು ಹೇಳ್ತಾ ಇದ್ದೀರಲ್ಲ, ಇದು ಬಹಳ ನಮ್ಮ ರೈತರಿಗೆ ಒಂದು ದೊಡ್ಡ ಸಂದೇಶ ಅಂತಾನೆ ಹೇಳಬಹುದು. ಸರಾಸರಿಯಾಗಿ ಒಂದು 35 ಎಕರೆಯಿಂದ ನೀವು ಒಂದು ವರ್ಷದೊಳಗೆ ಏನು ಆದಾಯ ಬರ್ತದೆ ನಿಮಗೆ? ಸರ್, ನಮಗೆ ಮಿನಿಮಮ್ ಏನು ಇಲ್ಲ ಅಂದ್ರೂ ಕೆಲವು ರೇಟ್ ಮೇಲೆ ಹೋಗ್ತದ್ರಿ, ಕೆಲವು ರೇಟ್ಗಳು ಇಲ್ಲ, ಹೆಚ್ಚು ಕಡಿಮೆ ಆಗ್ತದ. 10 ಲಕ್ಷ ತೆಳಗೇನು ಬರಂಗಿಲ್ಲ ಸರ್ ನಮ್ಗೆ ಪ್ರತಿ ವರ್ಷ 10 ಲಕ್ಷ ಮಿನಿಮಮ್ ಬರ್ತದೆ ಸರ್. ಎಲ್ಲ ಕಳದ್ರಿ. ಈಗ ಸದ್ಯ ಲಿಂಬಿಕಾಯಿ ಬಂದ್ರಿ, ಗಿಡಕ್ಕೆ ವಜ್ಜದ ಬಜಾರ್ದಾಗ ರೇಟ್ ಇಲ್ರಿ. ಆ ರೇಟ್ ಬಜಾರ್ದಾಗ ಇತ್ತಪ್ಪ ಅಂದ್ರೆ 10 ಲಕ್ಷ ನಿಂಬಿ ಗಿಡದಾಗೆ ಆತಿತ್ತು. ನಾವು ಈಗ ಪಪ್ಪಾಯಿ ಹಚ್ಚಿದೇವ್ರಿ, ಇವನ್ ತಿಂಗಳಿಂದ 30 ರೂಪಾಯಿ ಕೆಜಿ ಇತ್ತು, ಇವತ್ತು 3 ರೂಪಾಯಿ ಕೆಜಿ ಬಂದ್ರಿ. ಹಂಗದು ರೇಟ್ ಮೇಲೆ ಹೋಗ್ತದ್ರಿ. ಈಗ ಲಿಂಬೆ ಸಂಸ್ಕರಣೆ ಮಾಡುವಂತದ್ದು, ಮೌಲ್ಯ ವರ್ಧನೆ ಮಾಡುವಂತದ್ದು ಕೂಡ ತಂತ್ರಜ್ಞಾನ ಬಂದಿದೆ, ಅದ್ರ ಬಗ್ಗೆ ಏನಾದ್ರೂ ವಿಚಾರ ಮಾಡಿರಿ? ಯಾಕಂದ್ರೆ ನಿಂಬೆ ಪೌಡರ್ ಮಾಡುವಂತದ್ದು, ಬೇರೆ ಬೇರೆ ಉಪ್ಪಿನಕಾಯಿ ಅಂತೂ ಮಾಡೇ ಮಾಡ್ತಾರೆ, ನಿಂಬೆ ಪೌಡರ್ ಮಾಡುವಂತದ್ದು ಕೂಡ ಇವತ್ತಿನ ದಿವಸ ತಂತ್ರಜ್ಞಾನ ಬಂದಿದೆ, ಅದ್ರ ಬಗ್ಗೆ ಏನಾದ್ರೂ ತಾವು ವಿಚಾರ ಮಾಡಿ? ತಂತ್ರಜ್ಞಾನದ ಬಗ್ಗೆ ಏನ ತಿಳ್ಕೊಂಡಿಲ್ರಿ, ಈಗ ಮುಂದುವರಿಬೇಕಾಗಿದೆ ಸರ್. ಯಾಕಂದ್ರೆ ಇದು ನಾವು ತೆಲಿಲೇ ಒಯ್ದು ಒಲಿಗೆ ಹಾಕದಂಗ ಹಾಲ್ಕರ್ತದ್ರಿ ಎಲ್ಲಾ ರೈತರು. ಅದಕ್ಕೆ ನಮ್ ಕಲಬುರಗಿ ತಾಲೂಕದಾಗ ಎಷ್ಟು ಜನ ಲಿಂಬೆ ಬೆಳೆಗಾರ ಇದ್ದೀವಿ, ಅಷ್ಟು ಮಂದಿ ಒಂದು ಲಿಸ್ಟ್ ತಗೊಂಡು ಒಂದು ಸಂಘಟನೆ ಮಾಡಿ ಅದ್ರ ಮುಖಾಂತರ ಈ ಒಂದು ಯೋಜನೆ ಮಾಡಬೇಕಂತ ತಲೆಯಾಗ ಬಂದದ್ರಿ. ನೀವು ಅದಕ್ಕೆ ಸಲಹೆ ಕೊಟ್ರಿ, ತಮಗೂ ಧನ್ಯವಾದಗಳು ಇದರಲಿಂದ. ಚಿತ್ರಶೇಖರ್ ಅವರೇ, ಈಗ ನಿಮ್ಮ ಒಂದು ಕೃಷಿ ಬದುಕಿನೊಳಗೆ ನಿಮ್ಮ ಕುಟುಂಬದ ಪಾತ್ರ ಏನದಂತೀರಿ? ಸರ್, ಯಾವುದೇ ಒಂದು ನಾವು ಸಾಧನೆ ಮಾಡಲಿ ಅಥವಾ ನಾವು ಮುಂದೆ ಹೋಗಬೇಕಾದ್ರೆ ನಮಗೆ ಹೆಂಡತಿ ಮಕ್ಕಳು ಎಲ್ಲರದು ಸಪೋರ್ಟ್ ಇರಬೇಕು. ಅವರೆಲ್ಲ ನಮಗೇನು ತೊಂದರೆ ಕೊಡಲಾರದೆ ಹೋದ್ರೆ ನಮ್ಮ ಸಂಸಾರ ಸರಿಯಾದ ಟ್ರ್ಯಾಕ್ನಲ್ಲಿ ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ. ಅದ್ರ ಒಬ್ಬರೇ ಒಬ್ರು ಯಾರೇ ಡಿಸ್ಟರ್ಬ್ ಮಾಡಿದ್ರು ನಟ್ ಲೂಸ್ ಆಯ್ತಪ್ಪ ಅಂದ್ರೆ ನಮ್ದು ಸಂಸಾರಕ್ಕೆ ಏರುಪೇರು ಆಗ್ತದೆ ಅಂತ ಹೇಳಕ್ ಇಚ್ಛೆ ಪಡ್ತೀವಿ. ಅಂದ್ರೆ ಸಂಸಾರದೊಳಗೆ ಎಲ್ಲರೂ ನೆಮ್ಮದಿಯಿಂದ ಇರಬೇಕು, ನೆಮ್ಮದಿಯಿಂದ ಇರಬೇಕ್ರಿ. ಒಬ್ಬರಿಗೊಬ್ಬರು ಅರಿತುಕೊಂಡು ಹೋಗ್ಬೇಕು, ಸಮಬಾಳು ಆದಾಗೆ ಮಾತ್ರ ಸಾಧ್ಯ ಆಗ್ತದೆ. ಬಹಳ ಸಂತೋಷ. ನಮ್ಮ ರೈತರಿಗೆ ನೀವು ಏನ್ ಹೇಳ್ಬೇಕಂತೀರಿ? ರೈತರಿಗೆ ಸರ್, ಮುಖ್ಯವಾಗಿ ನೀರಾವರಿ ಇದ್ರೆ ನಮಗೆ ವ್ಯವಸಾಯದೊಳಗೆ ಲಾಭ ಅದ ಅಂತ ಹೇಳಕ್ ಇಷ್ಟಪಡ್ತೀವಿ. ಆದ್ರೂ ನಾವು ಬೇಕು ಬೇಡ ಅಂತ ಸೈಡ್ನಾಗಿಟ್ಟು ಒಕ್ಕಲ್ತನ ಮಾಡಿದ್ರೆ ನುಕ್ಸಾನ್ ಆಗ್ತದ, ನಾವು ಅದಕ್ಕೆ ಮುದ್ದಾಮೆ ನಿಂತು ಮಾಡಿದ್ರೆ ಲಾಭ ಆಗ್ತದ ಅಂತ ಹೇಳಕ್ ಇಷ್ಟಪಡ್ತೀನಿ. ಹೆಚ್ಚಾಗಿ ಯುವಕರು ಮತ್ತು ಹಳ್ಳಿಯ ಜನ ಬರೀ ಸಿಟಿ ಕಡೆ ಒಲವು ತೋರ್ಲಿಕ್ಕತ್ತಾರ. ಇದು ಒಂದು ನಮ್ಮ ವ್ಯವಸ್ಥೆಗೆ ಮಾರಕ ಅಂತ ಅನಿಸ್ತದ ನನಗೆ. ಅದಕ್ಕಾಗಿ ವ್ಯವಸಾಯದ ಮೇಲೆ ಒತ್ತು ಕೊಡ್ಬೇಕಂತ ಹೇಳಿ ನಮ್ಮ ಈಗ ಹಳ್ಳಿಯಾಗಿರೋ ಹಿರಿಯರು ತಮ್ಮ ಮಕ್ಕಳಿಗೆ ಕಲಿಸ್ಬೇಕು, ಇದ್ರ ಬಗ್ಗೆ ತಿಳಿ ಹೇಳಬೇಕು. ಇದು ಬರೀ ವ್ಯವಸಾಯ ಮಾಡಿ ಬದುಕಲಿಕ್ಕೆ, ಯಾವಾಗ ನಾವು ದುಡ್ಡಿನ ಮೇಲಿನ ಆಸೆ ಕಮ್ಮಾದಾಗ ನಮಗೆ ತೃಪ್ತಿ ಸಿಗ್ತದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ದುಡ್ಡಿಗೆ ಬೆನ್ನು ಹತ್ಕೊಂಡು ಹೋದಾಗ ನಮ್ದು ಆರೋಗ್ಯ ಕಳ್ಕೊತೀವಿ ಅಂತ ಒಂದು ಮಾತಿದೆ ಸರ್ ಅದು. ಅದಕ್ಕಾಗಿ ನಮ್ಮ ಆರೋಗ್ಯ ಸಂಪತ್ತು ನಾವು ಕೂಡು ಸಂಸಾರ ಕೂಡು ಕುಟುಂಬ ಮಾಡಿಕೊಂಡು ಹೋಗಬೇಕಾದ್ರೆ ವ್ಯವಸಾಯ ಒಂದೇ ಮೂಲ ಅಂತ ಅನಿಸ್ತದ. ಬಹಳ ಒಳ್ಳೆ ಮಾತು ಹೇಳಿದ್ರಿ. ಆತ್ಮೀಯರೆ, ಚಿತ್ರಶೇಖರ್ ಪರಶಿವಪ್ಪಗೋಳ ಅವ್ರನ್ನ ತಾವು ಮಾತಾಡಿಸಬಹುದು. ಅದಕ್ಕಾಗಿ ಅವರ ನಂಬರ್ ಕೊಡ್ತೀನಿ, ತಾವು ಬರ್ಕೊಳ್ಬಹುದು. 8861 09 80 ಈ ನಂಬರ್ ನ ಸಂಪರ್ಕ ಮಾಡಿ ಅವರ ಅನುಭವಗಳನ್ನ ತಾವು ಹಂಚಿಕೊಳ್ಬಹುದು. ಒಳ್ಳೇದು ಚಿತ್ರಶೇಖರ್ ಪರಶಿವಪ್ಪಗಳವರೇ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ತಮ್ಮ ಇಡೀ ಕೃಷಿ ಜೀವನದ ಏನು ಸಾರವನ್ನೇ ತಾವು ಬುತ್ತಿ ಬಿಚ್ಚಿ ಇಟ್ಟು ಬಿಟ್ಟಿದ್ದೀರಿ. ಅವ್ರ ಮುಂದ ಆಯ್ಕೆ ಅವರಿಗೆ ಬಿಟ್ಟಿದ್ದು, ಯಾವ ರೀತಿ ನಾವು ಕೃಷಿ ಮಾಡಿ ಮುಂದೆ ಬರಬೇಕು ಜೀವನದೊಳಗ. ತಾವು ಹೇಳಿದ್ರಿ, ದುಡ್ಡೇ ದೊಡ್ಡದಲ್ಲ, ನಾವು ದುಡ್ಡಿನ ಬೆನ್ನು ಹತ್ತಬಾರದು ಅನ್ನುವಂತಹ ಒಂದು ವಿಚಾರವನ್ನು ಹೇಳ್ಕೋತಾನೆ ಬಹಳ ಸೂಕ್ಷ್ಮವಾದಂತಹ ಕೆಲವು ಸಂಗತಿಗಳನ್ನ ನಮ್ಮ ರೈತರ ಮನಸ್ಸಿಗೆ ತಟ್ಟುವಂಗೆ ಹೇಳಿದ್ದೀರಿ. ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ, ವಿಶೇಷವಾಗಿ ನಮ್ಮ ಯುವ ರೈತರು ಇದನ್ನೆಲ್ಲ ಕಲ್ಕೊಂಡು ಮುಂದಿನ ದಿನಗಳಲ್ಲಿ ಅವರು ಕೂಡ ಈ ಕೃಷಿಯೊಳಗೆ ಮುಂದೆ ಬರ್ತಾರ ಅಂತ ಹೇಳಿ ನಾವು ಭಾವಿಸೋಣ. ಹೊಸ ಹೊಸ ಯೋಚನೆಗಳು, ಹೊಸ ಹೊಸ ಯೋಜನೆಗಳು ಏನು ತಾವು ಯಾವ ರೀತಿ ಅಳವಡಿಸಿಕೊಳ್ತಾ ಬಂದಿದ್ದೀರಿ, ಅದೇ ರೀತಿಯಾಗಿ ನಮ್ಮ ಯುವಕರು ಸಹಿತ ಹೊಸ ಯೋಚನೆಗಳಿಗೆ ಸ್ವಾಗತ ಮಾಡಿ ತಮ್ಮ ಕೃಷಿಯನ್ನ ಕೃಷಿ ಬಾಳನ್ನ ಬೆಳಗಿಸಿಕೊಳ್ತಾರ ಅಂತೇಳಿ ಭಾವಿಸ್ತಾ, ಇಲ್ಲಿ ತನಕ ಏನು ಸಂವಾದ ಮಾಡಿದ್ದೀರಿ ನಮ್ಮ ಎಲ್ಲ ರೈತರ ಜೊತೆಗೆ, ಅದಕ್ಕಾಗಿ ತಮಗ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸಾಹೇಬ್. ಈಗ ಕೇಳಿ ಕೆಲವು ಜಾನಪದ ಗೀತೆಗಳನ್ನು. ಹಲವಾರು ಕೀಡಿ ರೋಗಗಳು ಸಹಿತ ಕಡಿಮೆ ಇಲ್ಲ ನೋಡಿ. ಜೋಳ ಬೆಳೆಯುವ ರೈತ ಮಳೆಗಾಗಿ ಕಾಯ್ತಾನ, ಮಳೆಯು ಬಂದರ ಭರಚಕ್ಕ ಬೆಳಿತಾನ, ಮಳೆಯು ಬಂದರ ಭರಚಕ್ಕ ಬೆಳಿತಾನ, ಮಳೆಯು ಬಂದರ ಭರಚಕ್ಕ ಬೆಳಿತಾನ. ಕಳಿಕಸ ಕೂಡ ಕಾಡ್ತಾವ ಜ್ವಾಳನ, ಮಲ್ಲಿಗೆ ಕಸಬಾಳ ಮಾಡ್ತಾದ ಹೈರಾಣ. ಕಳಿಕಸ ಕೂಡ ಕಾಡ್ತಾವ ಜ್ವಾಳನ, ಮಲ್ಲಿಗೆ ಕಸಬಾಳ ಮಾಡ್ತಾದ ಹೈರಾಣ. ಜೋಳ ಬೆಳೆಯುವ ರೈತ ಮಳೆಗಾಗಿ ಕಾಯ್ತಾನ, ಮಳೆಯು ಬಂದರ ಭರಚಕ್ಕ ಬೆಳಿತಾನ, ಮಳೆಯು ಬಂದರ ಭರಚಕ್ಕ ಬೆಳಿತಾನ, ಮಳೆಯು ಬಂದರ ಭರಚಕ್ಕ ಬೆಳಿತಾನ. ಬಿಜಾಪುರ

ಸಗಣಿ ಗೊಬ್ಬರದಾಗ ಪೋಷಕ ಪದವಾದಾರ ಯಾವುದನ್ನು ಮಾಡದೆ ಹಾಳು ಕಾಡು ಎರೆ ಹೊಡೆದ ಕಾಳು ಯಾವುದನ್ನು ಮಾಡದೆ ಹಾಳು ಕಾಡು ಎರೆ ಹೊಡೆದ ಕಾಳು ಎರಿ ಗೊಬ್ಬರ ಆಹಾ ಎರಿ ಗೊಬ್ಬರ ಎರಿ ಗೊಬ್ಬರ ಗಣಬಾರದಾಂಗ ಕಾಯಬೇಕು ಹುಳವ ಚಂದ ಹಾವುಯ ಗಣಬಾರದಾಂಗ ಕಾಯಬೇಕು ಹುಳವ ಚಂದ ಕನಸು ಇಟ್ಟು ಸಾಕಿಕೊಂಡರ ನೀಡುತ್ತಾವ ಬಾರಿ ಗೊಬ್ಬರ ಕನಸು ಇಟ್ಟು ಸಾಕಿಕೊಂಡರ ನೀಡುತ್ತಾವ ಬಾರಿ ಗೊಬ್ಬರ ಎರಿ ಗೊಬ್ಬರ